ಡಾಕ್ಟರ್ ನೀವು ಬರಬೇಕರಿ ಬಾರನ ಬಾಗಿನ ಕಾಜೋ ನೀವು ಬರಬೇಕರಿ ಬಾರನ ಬಾಗಿನ ಕಾಜೋ ನೀವು ಬರಬೇಕರಿ ಬಾರನ ಬಾಗಿನ ಕಾಜೋ ನೀವು ಬರಬೇಕರಿ ಬಾರನ ಬಾಗಿನ ಕಾಜೋ ಎಲ್ಲ ಶರಣರು ನಿಲ್ಲದಲ್ಲಿ ನಿಂದರ ಬಾರನ ಕಸರ ಏನಿಡಬೇಕೋ ಬಾಲನ ಹೆಸರ ಏನಿಡಬೇಕೋ ಬಾಲನ ಹೆಸರ ಏನಿಡಬೇಕೋ ಬಾಲನ ಹೆಸರ ಏನಿಡಬೇಕೋ ಕೇಳರವರಾಯಿಗೆ ಕೇಳರ ಮುತ್ಯಾಗ ಕೇಳರಿಯವರ ಬಂದು ಬಳಗೆಲ್ಲ ಜೋ ಕೇಳರಿಯವರ ಬಂದು ಬಳಗೆಲ್ಲ ಜೋ ಕೇಳರಿಯವರ ಬಂದು ಬಳಗೆಲ್ಲ ಜೋ ಕೇಳರಿಯವರ ಬಂದು ಬಳಗೆಲ್ಲ ಜೋ ಕೇಳುವರಿಯವರ ಬಂದುನೆ ಬಳಗೆಲ್ಲ ಚನ್ನ ಮಲ್ಲಿ ಕರ್ಜೋಣೆ ಸಾರಿಟ್ಟೆ ಜೋ ಚನ್ನ ಮಲ್ಲಿಕಾರ್ಜುನೆ ಸಾರಿಟೆ ಜೋ ಚನ್ನ ಮಲ್ಲಿಕಾರ್ಜುನೆ ಸಾರಿಟೆ ಜೋ ಚನ್ನ ಮಲ್ಲಿಕಾರ್ಜುನೆ ಸಾರಿಟೆ ಜೋ ಶ್ರೀಯರ ಗುರವಿಗೆ ನೆನದು ಮಗಳ ಗೋಪ್ಯ ಮಗಬೇಡಿ ಶ್ರೀಯರ ಗುರವಿಗೆ ನೆನದು ಮಗಳ ಗೋಪ್ಯ ಮಗಬೇಡಿ ಎರಡೈದ ತಿಂಗಳ ಹೊತ್ತು ಇಂಥ ರಾತ್ ನಮ್ಮನೆತ್ತೆ ಎರಡೈದ ತಿಂಗಳ ಹೊತ್ತು ಇಂಥ ರಾತ್ ನಮ್ಮನೆತ್ತೆ ಎರಡೈದ ತಿಂಗಳ ಹೊತ್ತು ಇಂಥ ರಾತ್ ನಮ್ಮನೆತ್ತೆ ಎರಡೈದ ತಿಂಗಳ ಹೊತ್ತು ಇಂಥ ರಾತ್ ನಮ್ಮನೆತ್ತ ಎತ್ತಿಗಣ್ಣಿ ಒತ್ತಿ ಕೈಲಿಂದ ತೀರಿ ನೆತ್ತಿಗಣ್ಣಿಯ ಹೂಡಿ ಒತ್ತಿ ಕೈಲಿಂದ ತೀರಿ ಅಂದ್ರೆ ನೀರನ್ನು ಬೆರೆಸಿ ನಾನು ಎರವಿನು ಎರಸಿ ಅಂತರೆ ನೀರನ್ನು ಬೆರಸಿ ನಾನು ಎರವಿನು ಎರಸಿ ಅಂತರಲಿ ನೀರನ್ನು ಬೆರಸಿ ನಾನು ಎರವಿನು ಎರಸಿ ಅಂತರಲಿ ನೀರನ್ನು ಬೆರಸಿ ನಾನು ವರದಿನ ಮೈ ವರಸಿ ಎತ್ತಿಯನಲಾಕೆ ಇಕ್ಕಿ ಬೇತಲ ತಗದು ಇತ್ತಿಯನಲಾಕೆ ಚಿಕ್ಕಿ ಬೇತಲ ತಗದು ಚಿಕ್ಕಿ ಕಸ್ತೂರಿ ತಾಪಣಿಗೆ ಕಣ್ಣೀಗಾಚಿನ ಕಾಳಿಗೆ ಚಿಕ್ಕಿ ಕಸ್ತೂರಿ ತಾಪಣಿಗೆ ಕಣ್ಣೀಗಾಚಿನ ಕಾಡಿಗೆ ಚಿಕ್ಕಿ ಕಸ್ತೂರಿ ಟಪಣಿಗೆ ಕಣ್ಣೀಗಾಚಿನ ಕಾಡಿಗೆ ಚಿಕ್ಕಿ ಕಸ್ತೂರಿ ಟಪಣಿಗೆ ಕಣ್ಣೀಗಾಚಿದ ಕಾಡಿಗೆ ಸಣ್ಣ ಶಾವಿಗೀವನ ಬೆಣಿ ಕಾಸಿದ ತುಪ್ಪ ಸಣ್ಣ ಶಾವಿಗೀವನ ಸಿರ ತುಪ್ಪ ಬಾಲಂದು ಕರವು ಮುದ್ದಾಡಿ ನಾನು ಉಣಸೆಂತು ತುಮಾಡೆ ಬಾನಂದು ಕರವು ಮುದ್ದಾಡಿ ನಾನು ಉಣಸೆಂತು ತುಮಾಡೆ ಬಾನೆಂದು ಕರದು ಮುದ್ದಾಡಿ ನಾನು ಉಣಸೆಂತು ತುಮಾಡೆ ಬಾಣೆಂದು ಕರೆದು ಮುದ್ದಾಡಿ ನಾನು ಉಣಶನ ತುತು ಮಾಡಿ ಎಣ್ಣಿ ಬಣ್ಣದ ಕೀಸ ಸನಬೇತಲದಕಿ ಸನಬೇತಲದಕಿ ಬಾನಂದು ಕರಿನಿ ಬೀರಿಗೆ ಕುಸ ಒಪ್ಪಿಕೊಳ್ಳಿಗೆ ಬಾನಂದು ಕರಿರಿ ಬೀಗುತಿಗೆ ಈ ಕುಸ ಒಪ್ಪಿಸಿಕೊಳ್ಳಿರೆ ಬಾನಂದು ಕರಿರಿ ಬೀಗುರಿಗೆ ಈ ಕುಸ ಒಪ್ಪಿಸಿಕೊಳ್ಳಾರೆ ಬಾನಂದು ಕರಿರಿ ಬೀಗರಿಗೆ ಈ ಕುಸ ಒಪ್ಪಿಸಿಕೊಳ್ಳಾರೆ ಅಣ್ಣಯ್ಯ ದನ ಸಾಕಿ ಮನ ಮೋಟಿ ಅಣ್ಣಯ್ಯ ದನ ಸಾಕಿ ಕೇಳ ಮನ ಮೋಟೇ